ಇನ್ನು ಮುಂದೆ ಕೇಳ್ರಿ. ಕ್ಯಾರ್ಕೋಪದ ತಿಪ್ಪವ್ವ ಕೆ ಪವಾರ್ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನ. ಅಟ್ಟಲ ಮ್ಯಾಗಿನ ತೊಟ್ಟಲ ನಿಳವಿ ತೊಟ್ಟಲ ದಾನ ತೊಡಕ ಒಂದೊಂದ ಬಿಡಸಿ ಬೆಚ್ಚ ಬೆಚ್ಚನ್ನ ಬಿಸ ನೀರ ನಿಶ ಅಲೇ ಇಟ್ಟಾರ ಒಯ್ದ ಗಂಧದ ಬಟ್ಟ ಜೋ ಜೋ ಅಲೇ ಇಟ್ಟಾರ ಒಯ್ದ ಗಂಧದ ಬಟ್ಟ ಜೋ ಜೋ ಅಲೇ ಇಟ್ಟಾರ ಒಯ್ದ ಗಂಧದ ಬಟ್ಟ ಜೋ ಜೋ ಅಲೇ ಇಟ್ಟಾರ ಒಯ್ದ ಗಂಧದ ಬಟ್ಟ ಜೋ ಗೋಪುವ ಕಾಡಿಗಿ ನಚ್ಚಿ ಕನ್ನಿ ಗೋಪುವ ಅರಸಿ ನಚ್ಚಿ ಕಾಲಿ ಗೋಪುವ ಸಂಬಳಗಿ ಮೆಟ್ಟ ನಮ್ಮ ಬಾನು ತಡದಾಳವ ಮಾಣಿಕ ಧರಳ ಜೋ ಜೋ ನಮ್ಮ ಬಾನು ತಡದಾಳವ ಮಾಣಿಕ ಧರಳ ಜೋ ಜೋ ನಮ್ಮ ಬಾನು ತಡದಾಳವ ಮಾಣಿಕ ಧರಳ ಜೋ ಜೋ ನಮ್ಮ ಬಾನು ತಡದಾಳವ ಮಾಣಿಕ ಧರಳ ಗಾಲ ಮೇಲಂಬು ಸಂತಿಗಿ ಹೋಗಿ ಗಾಲನ ತಾಯಿ ಒಳಗಿಂದ ಬಂದ ಬಾಲ ಗಂಗಿ ಛಾಯದ ಒಂದ ನಮ್ಮ ಬಾಲಗಾಯಿ ಅಂಗಿ ಛಾಯದ ಒಂದ ಜೋ ಜೋ ನಮ್ಮ ಬಾಲಗಿ ಅಂಗಿ ಛಾಯದ ಒಂದ ಜೋ ಜೋ ನಮ್ಮ ಬಾಲಗಾಯಿ ಅಂಗಿ ಛಾಯದ ಒಂದ ಜೋ ಜೋ ನಮ್ಮ ಬಾಲಗಿ ಅಂಗಿ ಛಾಯ ಚಮೀಚಂಬು ಸಂತಿಗಿ ಹೋಗಿ ಕೆಂಚ ಗೋಪುವ ಕೊಂಚಿಗಿ ತಂದ ಕೆಂಚನ ತಾಯಿ ಒಳಗಿಂದ ಬಂದ ನಮ್ಮ ಕೆಂಚ ಗಾಯಿ ಕೊಂಚಿಗಿ ಛಾಯದ ಒಂದ ಜೋ ಜೋ ನಮ್ಮ ಕೆಂಚ ಗಾಯಿ ಕೊಂಚಿಗಿ ಛಾಯದ ಒಂದ ಜೋ ಜೋ ನಮ್ಮ ಕೆಂಚ ಗಾಯಿ ಕೊಂಚಿಗಿ ಛಾಯದ ಒಂದ ಜೋ ಜೋ ನಮ್ಮ ಕೆಂಚ ಗಾಯಿ ಕೊಂಚಿಗಿ ಛಾಯದ ಒಂದ ಸರಳುದಂದಲವ ನಿಂಬಲಿಗಿ ಮುಡವುದಂದಲವ ನಿಂಬಿಯ ಅಣ್ಣ ತಳಗಾಗಿಟ್ಟಕೊಂಡ ನಮ್ಮ ರಮ್ಮಿ ಮುತ್ತೈದಾರು ಬಂದರ ಬಾಗಿನಕ ಜೋ ಜೋ ನಮ್ಮ ರಮ್ಮಿ ಮುತ್ತೈದಾರು ಬಂದರ ಬಾಗಿನಕ ಜೋ ಜೋ ನಮ್ಮ ರಮ್ಮಿ ಮುತ್ತೈದಾರು ಬಂದರ ಬಾಗಿನಕ ಜೋ ಜೋ ನಮ್ಮ ರಮ್ಮಿ ಮುತ್ತೈದಾರು ಬಂದರ ಬಾಗಿನಕ ಹಲಸಿನ ಹಣ್ಣ ಸರಸುದಂದಲವ ಹಲಸಿನ ಕ್ಯಾದಿಗಿ ಮಡವುದಂದಲವ ಹಲಸಿನ ಹಣ್ಣ ತಳಗಾಗಿಟ್ಟಕೊಂಡ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನಕ ಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನಕ ಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನಕ ಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನಕ ಜೋ ಜೋ ಬಂದಾರೋ ನಮ್ಮ ಬಾಗಿನ ತಗೊಂಡ ನಿಂತಾರೋ ನಮ್ಮ ಅಂಗಳದಾಗ ಕಂದನ ಕಾಲ ದೂಳದ ಒಂದ ನಾವು ಹಿಂದ ಹಿಡಿದಿದ್ದೇವ ಗಿಂಡಿ ಲಗಣಿ ಜೋ ಜೋ ನಾವ ಹಿಂದ ಹಿಡಿದಿದ್ದೇವ ಗಿಂಡಿ ಲಗಣಿ ಜೋ ಜೋ ನಾವು ಹಿಂದ ಹಿಡಿದಿದ್ದೇವ ಗಿಂಡಿ ಲಗಣಿ ಜೋ ಜೋ ನಾವ ಹಿಂದ ಹಿಡಿದಿದ್ದೇವ ಗಿಂಡಿ ಲಗುಣಿ ಜೋ ಜೋ ತಲೆ ಮ್ಯಾಗಿನ ತೊಟ್ಟಲ ಇಳವಿ ತೊಟ್ಟಲ ದಾನ ತಡಕ ಒಂದೊಂದ ಬಿಡಸಿ ಅಚ್ಚ ಬೆಚ್ಚನ ಬಿಸ ನೀರ ಹಣಸ ಇಟ್ಟಾರ ಒಯ್ದ ಗಂಧದ ಬಟ್ಟ ಜೋ ಜೋ ಅಲ್ಲೋ ಇಟ್ಟಾರ ಒಯ್ದ ಗಂಧದ ಬಟ್ಟ ಜೋ ಜೋ ಅಲ್ಲೇ ಇಟ್ಟಾರ ಒಯ್ದ ಗಂಧದ ಬಟ್ಟ ಜೋ ಜೋ ಅಲ್ಲೇ ಇಟ್ಟಾರ ಒಯ್ದ ಗಂಧದ ಬಟ್ಟ ಜೋ ಜೋ ಕನ್ನಿ ಗೋಪುವ ಕಾಡಿಗಿ ಹಚ್ಚಿ ಕನ್ನಿ ಗೋಪುವ ಅರಸಿನ ಹಚ್ಚಿ ಕಾಲಿ ಗೋಪುವ ಸಂಬುಳಿಗಿ ಮೆಟ್ಟ ನಮ್ಮ ಬಾನು ತಡದಾಳವ ಮಾಣಿಕ ಧರಳ ಜೋ ಜೋ ನಮ್ಮ ಬಾನು ತಡದಾಳವ ಮಾಣಿಕ ಧರಳ ಜೋ ಜೋ ನಮ್ಮ ಬಾನು ತಡದಾಳವ ಮಾಣಿಕ ಧರಳ ಜೋ ಜೋ ನಮ್ಮ ಬಾನು ತಡದಾಳವ ಮಾಣಿಕ ಧರಳ ಜೋ ಜೋ ಬಾಲಗೆ ಗಾಲ ಮೇಲಂಬು ಸಂತಿಗಿ ಹೋಗಿ ಬಾಲ ಗೋಪುವ ಅಂಗಿಯ ತಂದ ಬಾಲನ ತಾಯಿ ಒಳಗಿಂದ ಬಂದ ನಮ್ಮ ಬಲಗೈ ಅಂಗಿ ಚಾಯದ ಒಂದ ಜೋಜು ನಮ್ಮ ಬಲಗಿ ಅಂಗಿ ಚಾಯದ ಒಂದ ಜೋಜು ಬಾಗಲ ಹಚ್ಚಲ ಸಾರಿ ಶಿವ ಸಮೂತಾಯರಿಷ ಹಿಂದೆ ನೈವರ ಮನಿಯಾಗಸೋ ಹಿಂದೆ ನೈವರ ಮನಿ ಸಾರಿ ಶಿಬಾಳ ಮುತ್ಯರಿಷ ನಾಳೆ ನೈವರ ಮನಿಯಾಗಸು ನಾಳೆ ನೈವರ ಮನಿಯಾಗಸು ನಾಳೆ ನೈವರ ಮನಿಯಾಗಸು ನಾಳೆ ನೈವರ ಮನಿಯಾಗಸು ನಾಳಿಗೆ ನೈವರ ಮಗಳ ಮೈನರದ ಮಗಳ ಮೈನರದ ಷಡಗರಸ ಮಗಳ ಮೈನರದ ಏನುಂಡ ಮೈನರದ ಏನುಟ ಮೈನರದ ಕೈಯಾಗ ಏನ ಹಿಡದಿರಸ ಚಂದರ ಸಾಲಾಗ ನಗತಿ ದೇಶ ಚಂದರ ಸಾಲಾಗ ನಗತಿ ದೇಶ ಏರಿ ರನ್ನದೇರಿ ಏರಿ ಚಿನ್ನದೇರೆ ಏರಿಂದ ತಳಗ ಅಂದಲಿಯ ದಾಟಸ ಏರಿಂದ ತಳಗ ಏರಿಂದ ತಳಗ ಅಂದಲಿಯ ದಾಟಸ ಏರಿಂದ ತಳಗ ಎಲಿಯ ದಾಟಸ ಏರಿಂದ ನೀ ತಳಗ ಎಲಿಯ ದಾಟರೊಳಗ ರತ್ಯ ಕೇಳಾಳ ಅಂದ ಸಾಸು ದೇಸ ರತ್ಯ ಕೇಳಾಳ ಅಂದ ಸಾಸು ದೇಸ ರತ್ಯ ಕೇಳಾಳ ಅಂದ ಸಾಸು ದೇಸ ರತ್ಯ ಕೇಳಾಳ ಅಂದ ಸಾಸು ದೇಸ ಹೊಸ ಸುದ್ದಿ ಕೇಳಾಳ ನಸರಾಗಿ ನಕ್ಕಾಳ ಎಸಳ ಮಲ್ಲಿಗಿ ಕೊಯ ಶಾಳಸ ಎಸಳ ಮಲ್ಲಿಗಿ ಕೊಯ ಶಾಳಸ ಎಸಳ ಮಲ್ಲಿಗಿ ಕೊಯ ಶಾಳಸ ಎಸಳ ಮಲ್ಲಿಗಿ ಕೊಯ ಶಾಳಸ ಎಸಳ ನೀ ಮಲ್ಲಿಗಿ ಕೈಸಿ ಬುಟ್ಟಿ ತುಂಬೆ ಸಸಿದ ಮನಿಗೆ ಕಳಿಯಾಳಸ ಸಸಿದ ಮನಿಗೆ ಕಳಿಯಾಳಸ ಸಸಿದ ಮನಿಗೆ ಕಳಿಯಾಳಸ ಸಸಿದ ಮನಿಗೆ ಕಳಿಯಾಳಸ ಕೇರ್ಕೊಪ್ಪದ ತಿಪ್ಪವ್ವ ಕೆ ಪವಾರ್ ಹಾಗೂ ಸಂಗಡಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಇನ್ನು ಮುಂದೆ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ. ಗದಗ ಮಾರುಕಟ್ಟೆಯೊಳಗೆ ಕಡಲೆಕಾಳು ಕನಿಷ್ಠ 4051, ಗರಿಷ್ಠ 5111. ಹೆಸರು ಕಾಳು 4665. ಶೇಂಗಾ ಹಬ್ಬು ನೆಲಗಡಲೆ ಕನಿಷ್ಠ 3689, ಗರಿಷ್ಠ 5489. ನೆಲಗಡಲೆ ಶೇಂಗಾ, ಶೇಂಗಾ ಗೆಜ್ಜೆ ಕನಿಷ್ಠ 5325, ಗರಿಷ್ಠ 6830. ಹುರುಳಿಕಾಳು 4444. ಜೋಳ, ಬಿಳಿ ಜೋಳ ಕನಿಷ್ಠ 1744, ಗರಿಷ್ಠ 2327. ಸಾಸಿವೆ 5012. ತೊಗರಿ 4012. ಗೋಧಿ, ಬಿಳಿ ಗೋಧಿ 1250, ಕನಿಷ್ಠ 3255, ಗರಿಷ್ಠ. ಇನ್ನು ಬಾಗಲಕೋಟೆ ಮಾರುಕಟ್ಟೆ ಉತ್ಪನ್ನಗಳು ನೆಲಗಡಲೆ ಶೇಂಗಾ, ಗೆಜ್ಜೆ ಶೇಂಗಾ ಕನಿಷ್ಠ